ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಕರ್ನಾಟಕ. ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಂಧುಗಳಿಗೂ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೇಳಿ, ತೋಟಗಾರಿಕೆಯ ಜೊತೆಗೆ ಹೈನುಗಾರಿಕೆಯನ್ನು ಮಾಡುತ್ತಿರುವ ಹೊನ್ನಾವರ ತಾಲೂಕು ಇಡಗುಂಜಿಯ ಸುಬ್ರಾಯ್ ಗಣಪತಿ ಹೆಗಡೆ. ಈಗ ನಮ್ಮ ಜೊತೆಯಲ್ಲಿ ಸುಬ್ರಾಯ್ ಹೆಗಡೆ ಅವರಿದ್ದಾರೆ. ಇವರು ನಮ್ಮ ಹೊನ್ನಾವರ ತಾಲೂಕಿನ ಮಂಕಿ ಹತ್ರ ಮಾಲ್ಕೋಡನು ಅಂತ ಗ್ರಾಮ ಇದೆ. 6 ಎಕರೆ ತೋಟವನ್ನು ಮಾಡ್ತಾ ಇದ್ದಾರೆ. ಬೆಳೆ ವೈವಿಧ್ಯತೆ ಇದೆ, ಅಡಿಕೆ, ತೆಂಗು, ಜಾಯಿಕಾಯಿ ಮತ್ತು ಸಣ್ಣ ಪುಟ್ಟ ತರಕಾರಿಗಳು, ಹಣ್ಣು, ಹಂಪ್ಲ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹೈನುಗಾರಿಕೆ ಕೂಡ ಇದೆ ಮನೆಯಲ್ಲಿ. ಹೇಗೆಲ್ಲ ಖುಷಿಯಿಂದ ಇದ್ದಾರೆ, ಅವರು ಬಿ ಎಡ್ಡು ಮಾಡಿ ಕೂಡ ನೌಕರಿಗೆ ಹೋಗಲಾರ್ದೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಖುಷಿಯಿಂದ ಇದ್ದೀನಿ ಅಂತ ಹೇಳ್ತಾ ಇದ್ರು. ಹೇಗೆಲ್ಲ ಮಾಡಿದ್ದಾರೆ ಕೇಳೋಣ. ನಮಸ್ಕಾರ ಸುಬ್ರಾಯ್ ಹೆಗಡೆ ಅವರು. ನಮಸ್ಕಾರ, ನಾನು ಸುಬ್ರಾಯ್ ಹೆಗಡೆ ಅಂತೇಳಿ. ನಮ್ಮದು ಮಾಳ್ಕೋಡು ಗ್ರಾಮ. ನಾನು ಇಲ್ಲಿ ಮಾಳ್ಕೋಡು ಗ್ರಾಮದಲ್ಲಿ ಒಂದು 5 ಎಕರೆ ಖುದ್ದು ಮಾಲ್ಕಿ ಜಮೀನನ್ನು ಹೊಂದಿರ್ತೇನೆ. ಈ ಜಮೀನಿನಲ್ಲಿ ನಾನು ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೇನೆ. ಅದರಲ್ಲಿ ಪ್ರಾಮುಖ್ಯವಾಗಿ ಅಡಕೆ, ತೆಂಗು, ಕಾಳುಮೆಣಸು, ವೀಳಿದೆಲೆ, ಜಾಯಿಕಾಯಿ ಹಾಗೆ ಭತ್ತವನ್ನು ಬೆಳೆಯುವಂಥದ್ದು. ಈ ರೀತಿಯ ಒಂದು ವೈವಿಧ್ಯಮಯವಾದಂಥ ಒಂದು ಕೃಷಿಯನ್ನು ನಾನು ಅಳವಡಿಸಿಕೊಂಡಂಥವನು. ಈ ಜಾಯಿಕಾಯಿ ಇದು ತೋಟಗಾರಿಕೆ ಬೆಳೆಯಲ್ಲಿ ಪ್ರಾಮುಖ್ಯವಾದಂಥ ಬೆಳೆ, ಇದು ಉಪ ಬೆಳೆ. ಇದು ಈ ಅಡಕೆ ತೋಟದಲ್ಲಿ ಹೇಳಿ ಮಾಡಿಸಿದಂಥ ಒಂದು ಬೆಳೆ. ತೀರಾ ಇದಕ್ಕೆ ಬಿಸಿಲು ಇರಬಾರ್ದು, ತೀರಾ ನೆರಳು ಇರಬಾರ್ದು. ಜಾಯಿಕಾಯಿ ಇದು ನಾವು ನಾಟಿ ಮಾಡಿ ಸರಿಯಾದ ಪೋಷಕಾಂಶಗಳನ್ನು ಕೊಟ್ಟು ಅದನ್ನು ಆರೈಕೆ ಮಾಡಿ ಬೆಳೆಸಿದಲ್ಲಿ ಇದು ಈಲ್ಡನ್ನು 3 ವರ್ಷಕ್ಕೆ 3.5 ವರ್ಷಕ್ಕೆ ಹಿಂಗೆ ಫಲ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದೇ ಗಿಡ ವರ್ಷ ಆದಾಗೆ ಅಥವಾ ವಯಸ್ಸು ಸ್ವಲ್ಪ 15-20 ವರ್ಷ ದಾಟದಾಗ ಈಲ್ಡು ಹೆಚ್ಚಾಗ್ತಾ ಹೋಗ್ತದೆ. ಒಂದು ಗಿಡದಿಂದ ಸರಾಸರಿ ನಾವು ಒಂದು 25 ಕೆಜಿ ಜಾಯಿಕಾಯಿಯನ್ನು ನಾವು ದೊಡ್ಡ ಗಿಡದಿಂದ ತೆಗಿಬಹುದು. ಸರಾಸರಿ ಎವರೇಜ್ ನಾವು ತೆಗೆದಾಗ ಒಂದು ಗಿಡದಿಂದ 10 ಕೆಜಿ ಎವರೇಜ್. ಸಣ್ಣ ಗಿಡ ಇರ್ಬೋದು, ದೊಡ್ಡ ಗಿಡ ಇರ್ಬೋದು, ಎಲ್ಲವನ್ನ ಲೆಕ್ಕ ಎವರೇಜ್ ಲೆಕ್ಕ ಹಾಕಿದಾಗ ಒಂದು ಗಿಡದಿಂದ 10 ಕೆಜಿ ಜಾಯಿಕಾಯಿಯನ್ನು ನಾವು ತೆಗಿಬಹುದು. ಇವತ್ತಿನ ಕಾಲಮಾನದಲ್ಲಿ ಜಾಯಿಕಾಯಿಗೆ 200 ರೂಪಾಯಿ ರೇಟ್ ಇದೆ. ವೇರಿಯೇಷನ್ ಆಗ್ತದೆ, ರೇಟ್ ವೇರಿಯೇಷನ್ ಆಗ್ತದೆ. 200 ಇರಬಹುದು, 250 ಆಗ್ಬಹುದು. ಆದ್ರೆ ಎವರೇಜ್ 200 ರೂಪಾಯಿ ನಾವು ಹಿಡಿದ್ರು 10 ಕೆಜಿಗೆ 2000 ರೂಪಾಯಿ ಆಯ್ತು ಒಂದು ಮರದಿಂದ. ಒಂದು ಎಕರೆಯಲ್ಲಿ ಸುಮಾರು ಒಂದು 40-50 ಗಿಡವನ್ನು ನಾವು ಹಾಕಬಹುದು ಒಂದು ಎಕರೆಗೆ. ಅದರಿಂದ ನಮ್ಗೆ ಉಪ ಬೆಳೆಯಲ್ಲಿ ಆದಾಯ ಸಿಗ್ತಾ ಇದೆ. ಇದು ನಮ್ಮ ರೈತರಿಗೆ ಅನುಕೂಲ ಆಗುವಂತದ್ದು. ಈ ರೀತಿ ಇದೆ. ಪೋಷಕಾಂಶಗಳನ್ನೆಲ್ಲ ನಾನು ಸಾವಯವ ರೀತಿಯಲ್ಲೇ ನಾನು ತೋಟವನ್ನ ಮಾಡಿದಂಥದ್ದು. ನಾನು ಇವತ್ತು ಇದು ಬೀಜಾಮೃತವನ್ನು ಮಾಡಿ ಜಾಯಿಕಾ ಗಿಡವನ್ನು ನೆಡುವಂಥದ್ದು, ಬೀಜೋಪಚಾರ ಮಾಡಿ ಆನಂತರ ಜೀವಾಮೃತವನ್ನು ಮಾಡುವಂಥದ್ದು, ಆನಂತರ ಇದರದ್ದು ಸ್ಲರಿ ಟ್ಯಾಂಕ್ ಮಾಡಿಕೊಂಡು ಅದರಿಂದ ಇಡೀ ಜಮೀನಿಗೆ ನಾನು ಪಂಪ್ನ ಮೂಲಕ ಎಲ್ಲ ಪೋಷಕಾಂಶಗಳನ್ನು ಪಂಪ್ನ ಮೂಲಕ ನಾನು ಜಮೀನಿಗೆ ಕೊಡ್ತಾ ಇದ್ದೇನೆ. ಇದರಿಂದ ನಮಗೆ ಕೂಲಿ ಆಳಿನ ಖರ್ಚು ಕಡಿಮೆ ಆಗ್ತದೆ, ಈ ಕೃಷಿಯಲ್ಲಿ ಸ್ವಲ್ಪ ಲಾಭ ನಮಗೆ ಸಿಗ್ತಾ ಇದೆ. ಮತ್ತೆ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಮನೋಭಾವ ನಮ್ಮಲ್ಲಿ ಇರಬೇಕು. ಕೃಷಿಕರೇ ಆದವರಿಗೆ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಒಂದು ಮನೋಭಾವ ಇರಬೇಕು. ನಮ್ಮ ಕೆಲಸ ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕು. ಕೃಷಿ ಯಾವಾಗಲೂ ನಮಗೆ ಲಾಸ್ ಅನ್ನು ಮಾಡುವುದಿಲ್ಲ. ನಾವು ಶ್ರದ್ಧೆಯನ್ನು ಮಾಡಿದಾಗ ಕೃಷಿ ನಮ್ಮ ಕೈ ಹಿಡಿತದೆ, ನಮ್ಮನ್ನ ಮುಂದುವರಿಸ್ತದೆ. ಈ ರೀತಿ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಶ್ರದ್ಧೆಯಿಂದ ಮಾಡಬೇಕು ಅಂದ್ರಲ್ಲ, ನಿಸರ್ಗದ ಜೊತೆಗೆ ಒಂದು ನಾವು ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಅದು ಹೇಗೆ ಬಯಸುತ್ತೆ. ನಮ್ಮ ಗಿಡಗಳು ಕೂಡ ನಿಸರ್ಗದ ಒಂದು ಭಾಗನೇ, ಅದು ಹೇಗಿರ್ತದೆ, ಅದೊಂದು ಒಂದು ಸಂಬಂಧ ನೋಡಿ. ಈಗ ಕೃಷಿ ಮತ್ತು ನಿಸರ್ಗ ಇದು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಕೃಷಿ ಬಿಟ್ಟು ನಿಸರ್ಗ ಇಲ್ಲ, ನಿಸರ್ಗ ಬಿಟ್ಟು ಕೃಷಿ ಇಲ್ಲ. ನಾವು ಒಂದು ಬೆಳೆಯನ್ನು ಬೆಳೆಯಬೇಕಾದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇಟ್ಟುಕೊಂಡು ನಾವು ಬೆಳೆಯನ್ನು ಬೆಳೆಯಬೇಕಾಗ್ತದೆ. ಮತ್ತೆ ಪರಿಸರಕ್ಕೆ ಅದು ಹೇಗೆ ಸಮತೋಲನ ಕಾದುಕೊಳ್ಬೇಕನ್ನುವಂಥ ಒಂದು ಮನೋವಿಜ್ಞಾನ ನಮ್ಮ ಮೈಂಡ್ಸೆಟ್ನಲ್ಲಿ ಇರಬೇಕಾಗ್ತದೆ. ಯಾಕೆಂದರೆ ನೋಡಿ, ಒಂದು ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಅದನ್ನು ಕೊಡಬೇಕು. ಪಂಪ್ ಇದೆ, ಕರೆಂಟ್ ಇದೆ, 24 ಗಂಟೆನೂ ನಾವು ತೋಟಕ್ಕೆ ನೀರು ಹಾಕುವಂಥದ್ದಲ್ಲ. ಆ ಗಿಡ ಬಯಸ್ತದೆ, ತನಗೆ ನೀರು ಬೇಕು ಅನ್ನುವಂಥದ್ದನ್ನು ಅದು ಸೂಚನೆ ಕೊಡ್ತದೆ, ಆವಾಗ ಅದಕ್ಕೆ ನೀರನ್ನು ಕೊಡಬೇಕು. ಆ್ಯಕ್ಚುಲಿ ಒಂದು ಅಡಿಕೆ ತೋಟಕ್ಕೆ ನಾವು ಒಂದು 4 ದಿನಕ್ಕೆ ಒಂದು ಸತಿಗೆ ಅಥವಾ 3 ದಿನಕ್ಕೆ ಒಂದು ಸತಿಗೆ ಒಂದು 2 ತಾಸು ನೀರು ಹಾಕಿದ್ರೆ ಸಾಕಾಗ್ತದೆ. ಇದರಿಂದ ಏನಾಗ್ತದೆ ಕೇಳಿದ್ರೆ, ನೀರಿನ ಒಂದು ಉಳಿತಾಯ. ಪಂಪ್ ಇದೆ, ಕರೆಂಟ್ ಇದೆ, 24 ಗಂಟೆನೂ ನಾವು ನೀರು ಹಾಕಬಾರ್ದು. ಯಾಕೆಂದರೆ ಈ ಕೋಸ್ಟಲ್ ಏರಿಯಾದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇದೆ. 3000 ಮಿಲಿಮೀಟರ್ ಮಳೆ ಬೀಳುವಂಥ ಒಂದು ಪ್ರದೇಶ. ಇಲ್ಲಿ ನೀರು ಯಥೇಷ್ಟ ಆಗ್ತಾ ಹೋದಾಗ ಭೂಮಿ ಹುಳಿ ಆಗ್ತದೆ, ಇದರಿಂದ ಬೆಳೆ ಕಡಿಮೆ ಆಗ್ತದೆ. ಅದರಿಂದ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕುವಂಥದ್ದೊಂದು ಮನೋಭೂಮಿಕೆ ನಮ್ಮಲ್ಲಿ ಇಟ್ಕೊಳ್ಬೇಕು. ಆವಾಗ ಗಿಡ ಯಾವುದನ್ನು ಬಯಸ್ತದೆಯೋ, ಯಾವ ಟೈಮ್ನಲ್ಲಿ ಬಯಸ್ತದೆಯೋ ಆವಾಗ ನೀರು ಕೊಡಬೇಕು. ಮತ್ತೆ ಗೊಬ್ಬರ ಇದೆ ಅಂತೇಳಿ ನಾವು ಗೊಬ್ಬರ ಮರಕ್ಕೆ ಹಾಕೋದಿಲ್ಲ, ಮರಕ್ಕೆ ಹಾಕೋದಿಲ್ಲ. ಈ ಭೂಮಿಯಲ್ಲಿ ಇದ್ದಂಥ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಗೊಬ್ಬರವನ್ನು ಕೊಡುವಂಥದ್ದು. ಕೆಲವೊಬ್ರು ತಿಳ್ಕೊಂಡು ಬಿಟ್ಟಿದ್ದಾವೆ, ನಾವು ಒಂದು 2 ಮಕ್ಕಳಿಗೆ ಗೊಬ್ಬರ ಹಾಕಿದ್ದೇವೆ, 50 ಕೆಜಿ ಗೊಬ್ಬರ ಹಾಕಿದ್ದೇವೆ, 25 ಕೆಜಿ ಗೊಬ್ಬರ ಹಾಕಿದ್ದೇವೆ. ಅದಲ್ಲ, ನಾವು ಗೊಬ್ಬರ ಹಾಕುವಂಥದ್ದು ಸೂಕ್ಷ್ಮಾಣು ಜೀವಿಗೆ. ಆ ಸೂಕ್ಷ್ಮಾಣು ಜೀವಿ ಅದನ್ನು ವಿಘಟನೆ ಮಾಡಿ ಪೋಷಕಾಂಶಗಳನ್ನು ಮರಕ್ಕೆ ನೀಡ್ತಾ ಇದೆ. ಹಾಗಾಗಿ ಈ ನಾವೇನು ನೀಡಿದಂಥ ಗೊಬ್ಬರ ಧಾರಣ ಶಕ್ತಿ ಎಷ್ಟಿದೆ, ಸೂಕ್ಷ್ಮಾಣು ಜೀವಿ ಹೆಚ್ಚಾದಾಗ, ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿ ಹೆಚ್ಚಾದಾಗ ಅದು ಸಂಪದ್ಭರಿತ, ಆ ಮಣ್ಣು ಸಂಪದ್ಭರಿತವಾಗ್ತಾ ಹೋಗ್ತದೆ. ಹಾಗಾಗಿ ನಾವು ಎಷ್ಟು ಗೊಬ್ಬರ ಬೇಕೋ ಅಷ್ಟು ಗೊಬ್ಬರವನ್ನು ನಾವು ಹಾಕುವಂಥದ್ದು. ವರ್ಷದಲ್ಲಿ 2 ಸತಿ ಗೊಬ್ಬರ ಹಾಕಬೇಕು, 2 ಸತಿಗೆ, ಒಂದು ಸೆಪ್ಟೆಂಬರ್ದಲ್ಲಿ, ಆನಂತರ ಮೇ ಎಂಡಿಗೆ. ಈ ರೀತಿ ನಾವು ಗೊಬ್ಬರ ಹಾಕುವಂಥ ಒಂದು ಪರಿಪಾಠವನ್ನು ಇಟ್ಟುಕೊಳ್ಬೇಕು. ಲಘು ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ. ಈಗ ಜೀವಾಮೃತವನ್ನು ಮಾಡ್ತೇವೆ. ಜೀವಾಮೃತ ಇದು ಉತ್ಕೃಷ್ಟವಾದಂಥ ಒಂದು ಲಿಕ್ವಿಡ್ ಗೊಬ್ಬರ. ಇದನ್ನು ನಮಗೆ ಭಾಸ್ಕರ್ ಯಾರು ಅಂದರೆ ಪಾಳೇಕರ್, ಸುಭಾಷ್ ಪಾಳೇಕರ್ ಅವರು ನಮಗೆ ಕಲಿಸಿಕೊಟ್ಟಂಥ ಒಂದು ದೊಡ್ಡ ಒಂದು ಕೊಡುಗೆ, ರೈತರಿಗೆ ಕೊಟ್ಟಂಥ ಒಂದು ಕೊಡುಗೆ. ಇದು ಒಂದು ಎಕರೆ ಜಾಗಕ್ಕೆ ನಾವು ಒಂದು 10 ಕೆಜಿ ದೇಶೀಯ ಆಕಳ ಸಗಣಿ, 10 ಲೀಟರ್ ಗೋಗಂಜಲ, 2 ಕೆಜಿ ಕಚ್ಚಾ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಒಂದು ಹಿಡಿ ಆ ಯಾವ ಜಾಗಕ್ಕೆ ಹಾಕ್ತೀವೋ ಆ ಜಾಗದ ಒಂದು ಹಿಡಿ ಮಣ್ಣು, ಇದಷ್ಟನ್ನು 200 ಲೀಟರ್ ನೀರಿಗೆ ಹಾಕಿ ಕರಡುವಂಥದ್ದು. ಅದನ್ನು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಪ್ರದಕ್ಷಿಣಾಕಾರವಾಗಿ ಅದನ್ನು ಒಂದು ಕೋಲಿನಿಂದ ಕರಡಿ 2-5 ದಿನದೊಳಗೆ ಆ ಒಂದು ಜೀವಾಮೃತ ರೆಡಿಯಾಗ್ತದೆ. ಆ ಜೀವಾಮೃತವನ್ನು ಪ್ರತಿ 15 ದಿನಕ್ಕೊಮ್ಮೆ ಅಡಕೆ ತೋಟಕ್ಕೆ ಹಾಕಿದಾಗ 1 ಎಕರೆ ಜಾಗಕ್ಕೆ ಇದು ಬರ್ತದೆ. ಅದರ ಬೆಳವಣಿಗೆ ನಮಗೆ ಹಾಕಿ 1 ತಿಂಗಳಿಗೆ ನಮಗೆ ಗೊತ್ತಾಗ್ತದೆ. ಇದರಿಂದ ನಾವು ಎಲ್ಲಿ ಖರ್ಚು ಕಡಿಮೆ ಮಾಡಲಿಕ್ಕಾಗ್ತದೆ, ಎಲ್ಲಿ ಕೃಷಿಯಲ್ಲಿ ಉಳಿತಾಯ ಮಾಡಲಿಕ್ಕಾಗ್ತದೆ, ಇದನ್ನು ಡಿವೈಡ್ ಮಾಡಿಕೊಂಡು ನಾವು ಕೃಷಿಯಲ್ಲಿ ತೊಡಗಿದ್ರೆ ನಮಗೆಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ಅಂದರೆ ಮಣ್ಣಲ್ಲೇ ಎಲ್ಲ ಲವಣಗಳು ಇರ್ತವು, ಪೌಷ್ಟಿಕಾಂಶಗಳು ಇರ್ತವು, ಲಭ್ಯ ರೂಪಕ್ಕೆ ತರಲಿಕ್ಕೆ ಈ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತವೆ. ಹೌದು, ಸೂಕ್ಷ್ಮಾಣು ಜೀವಿಗಳ ಕೆಲಸ ಅಂತ ಹೇಳಿದ್ರೆ ಪೋಷಕಾಂಶಗಳನ್ನ ಏನು ಕೊಟ್ಟಿದೀವೋ ಅದನ್ನ ವಿಘಟನೆ ಮಾಡಿ ಮರಗಳು ತುಂತುರು ಬೇರುಗಳ ಮೂಲಕ ಅದನ್ನ ತೆಗೆದುಕೊಳ್ತವೆ. ಈ ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸುವ ಒಂದು ಮಧ್ಯವರ್ತಿಯ ಒಂದು ಕೆಲಸವೇ ಈ ಸೂಕ್ಷ್ಮಾಣು ಜೀವಿಗಳ ಕೆಲಸ. ಇವು ಅವನ್ನು ಮಾಡ್ತವೆ. ನಾವು ಡೈರೆಕ್ಟ್ ಆಗಿ ಗೊಬ್ಬರವನ್ನ ಮರಕ್ಕೆ ಹಾಕುವಂಥದ್ದಲ್ಲ, ನಾವು ಭೂಮಿಗೆ ಹಾಕುವಂಥದ್ದು. ಈ ಭೂಮಿಯ ಪ್ರತಿಯೊಂದು ಕಣವು ವಿಷಮುಕ್ತ ಆಗಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ವಿಷಮುಕ್ತ ಆದರೆ ಮಾತ್ರ ಅದು ಮುಂದಿನ ಪೀಳಿಗೆಗೆ ಈ ಭೂಮಿ ಇರಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಅದನ್ನು ಮೊದಲು ರೈತರು ನಾವು ಮನಗಳಬೇಕಾಗ್ತದೆ. ತೋಟದಲ್ಲಿ ಕಳೆ ಅದೆಲ್ಲನೂ ಬರುತ್ತೆ ನೋಡಿ. ನೈಸರ್ಗಿಕ ಕೃಷಿಯಲ್ಲಿ ಕಳೆ ಇರಬೇಕು. ಯಾಕೆ ಇರಬೇಕು ಅಂತೇಳಿ ನಾನು ಹೇಳ್ತೇನೆ. ಭೂಮಿಯ ಮೇಲ್ಪದರ ಮಣ್ಣು ಏನಿದೆಯೋ ಇದನ್ನು ಪೋಷಕಾಂಶಗಳ ಆಗರ ಅಂತೇಳಿ ನಾವು ಕರಿತೇವೆ. ಭೂಮಿಯ ಅರ್ಥನ ಕೆಳಗಿನ ಮಣ್ಣು, ಕೆಳಗಿನ ಸ್ತರದ ಮಣ್ಣು ಅದು ಪೋಷಕಾಂಶಗಳಿಂದ ಕೂಡಿರುವುದಿಲ್ಲ. ಭೂಮಿಯ ಮೇಲೆ ಒಂದು 6 ಇಂಚು ಮಣ್ಣು ಮಾತ್ರ ಪೋಷಕಾಂಶಗಳಿಂದ ಕೂಡಿರುತ್ತದೆ. ಆ ಮಣ್ಣು ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ತೊಳೆದು ಹೋಗಬಾರದು. ಅದಕ್ಕಾಗಿ ಮುಚ್ಚಿಗೆ ಬೆಳೆಯಾಗಿ ನಾವು ಕಳೆ ತೋಟದಲ್ಲಿ ಇರಬೇಕು. ಒಂದೊಳ್ಳೆ ನಾವು ನಮಗೆ ಉಪಯುಕ್ತ ಆಗುವಂತ ಬೆಳೆಯನ್ನ ಹಾಕಿದ್ರೆ ಮುಚ್ಚಿಗೆಯಾಗಿ ಅಲಸಂದಿ ಹಾಕ್ಬಹುದು ಅಥವಾ ಬಳ್ಳಿ ತರಕಾರಿಗಳು ಹಾಕ್ಬಹುದು, ಇಂಥವೆಲ್ಲ ಹಾಕಿದ್ರೆ ಅದು ಮುಚ್ಚಿಗೆನೂ ಆಗುತ್ತೆ, ನಮಗೊಂದು 4 ಕಾಯಿನೂ ಕೊಡುತ್ತೆ. ಆ ರೀತಿ ಮಾಡಿದ್ರೆ ಅದು ಅನುಕೂಲನೆ. ಯಾಕೆಂದ್ರೆ ತೋಟದಲ್ಲಿ ಈಗ ನಿಮ್ಮ ಬಾವಡೆ ಆಗಿರ್ಬಹುದು, ಬಾವಡೆ ಅಂದ್ರೆ ಸಾಲಿನಲ್ಲಿ ಹಾಕದಂತ ಸಂದರ್ಭದಲ್ಲಿ ಅದನ್ನು ನಾವು ಹಾಕಿದಾಗ ಅಥವಾ ಕೆಲವೊಂದು ಸಣ್ಣಂಪೆ ಬೀಜ ಅಂತೇಳಿ ಸಿಗತ್ತೆ, ಅದು ಅದು ನಮ್ಮ ಇದಕ್ಕೆ ಆಹಾರ ಪದಾರ್ಥಕ್ಕೆ ಬೆಳೆಯುವಂಥದ್ದಲ್ಲ, ಮುಚ್ಚಿಗೆ ಬೆಳೆಯಾಗಿ ಬೆಳೆಯುವಂಥದ್ದು. ಅದೇ ರೀತಿ ಆಹಾರ ಪದಾರ್ಥವಾಗಿ ಬೆಳೆಯುವಂಥದ್ದಾದ್ರೆ ಮಧ್ಯದಲ್ಲಿ ನಾವು ಈ ಬಾವಡೆ ಇದನ್ನೆಲ್ಲ ಹಾಕಿದಾಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಅದರಿಂದ ಬೀಳುವಂತ ಒಂದು ಎಲೆ ಅಥವಾ ವೇಸ್ಟ್ ಏನು ಇರ್ತದೆ ಮುಂದೆ ಬೆಳೆ ತೆಗೆದಾದ್ಮೇಲೆ ಉಳಿದಂತ ಏನು ವಸ್ತು ಇರ್ತದೆ ಅದು ತೋಟದಲ್ಲೇ ಕೊಳೆಯುತ್ತದೆ. ಅದರಿಂದನೂ ಅಲ್ಲಿ ಸಾವಯವ ಉತ್ಪನ್ನ ಜಾಸ್ತಿ ಆಗ್ತದೆ ಮತ್ತು ನಮಗೆ ಅಧಿಕ ಕೆಲವೊಂದು ಉಪ ಬೆಳೆ ಸಿಗುವಂತ ಸಂದರ್ಭದಲ್ಲಿ ಬವಡೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಖರ್ಚಿಗೆ ಸಾಕುವಂತ ಇದನ್ನು ನಾವು ಬೆಳ್ಕೊಳ್ಬಹುದು. ಹೆಚ್ಚಿನ ಪಕ್ಷ ನಾವು ತೋಟದಲ್ಲಿ ಈಗ ಒಂದು ಕೈ ತೋಟ ಮಾಡ್ಕೊಂಡಿರ್ಬೋದು ಅಥವಾ ತರಕಾರಿ ತೋಟ ಒಂದು ಮಾಡ್ಕೊಂಡಿರ್ಬೋದು, ಅದರಲ್ಲಿ ವೆರೈಟಿ ವೆರೈಟಿ ನಾವು ಬೆಳೆದಾಗ ಮಾತ್ರ ಅನುಕೂಲ ಆಗ್ತದೆ. ಈ ತೋಟದಲ್ಲಿ ಮುಖ್ಯವಾಗಿ ಜಾಯಿಕಾಯಿ, ಕಾಳುಮೆಣಸು, ವೀಳ್ಯದೆಲೆ ಹಾಗೆ ಇದು ನಿಮ್ಮ ಕಾಡರ್ಷ್ಣ್ಯ ಅಂತ ಹೇಳ್ತೇವೆ, ಆರರೋಟೆ ಅಂತ ಹೇಳ್ತೇವೆ, ಅದನ್ನು ನಾವು ತೋಟದಲ್ಲಿ ಬೆಳೀಬಹುದು. ಅರ್ಷ್ಣ್ಯವನ್ನು ಬೆಳೀಬಹುದು, ಏನು ಪ್ರಾಬ್ಲಮ್ ಇಲ್ಲ, ಇದು ನಮ್ಗೆ ಸಿಗ್ತದೆ, ಅಲ್ಪ ಪ್ರಮಾಣದಲ್ಲಿ ಉಪ ಆದಾಯ ಸಿಗ್ತದೆ. ಈಗ ಕಳೆಗಳು ಬೆಳೆಗಳು ಎರಡನ್ನು ವಿಂಗಡಣೆ ಮಾಡಿದಾಗ ಕಳೆಗಳು ಯೂಶ್ವಲಿ ನಮ್ಮ ಬೆಳೆಗಳ ಜೊತೆ ಪೈಪೋಟಿ ಮಾಡ್ತಾ ಇರ್ತವೆ, ಬಿಸಿಲಿಗೆ, ಆಹಾರಕ್ಕೆ, ನೀರಿಗೆ, ಪೌಷ್ಟಿಕಾಂಶಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾರೆ, ಅದು ನಿಜನಾ? ಹಾಗಿಲ್ಲ. ಈಗ ಈಗ ಅಡಕೆ ತೋಟದಲ್ಲಿ ಕಳೆ ಇದ್ರೆ ಏನಾಗ್ತದೆ ಕೇಳಿದ್ರೆ, ನಮ್ಮ ಅಡಕೆ ತೋಟದ ಮುಖ್ಯ ಬೆಳೆ ಮೇಲ್ಗಡೆ ಇರ್ತದೆ, ಇದು ಭೂಮಿಯಲ್ಲಿ ಕೆಳಗಡೆ ಇರುವಂತದ್ದು. ಈ ಮರಗಳೆಲ್ಲ ತನ್ನ ಆಹಾರವನ್ನು ತಯಾರಿಸುವಂತದ್ದು ಪತ್ರಹರಿತನ ಮೂಲಕ, ದ್ಯುತಿ ಸಂಶ್ಲೇಷಣೆಯ ಮೂಲಕ, ಪತ್ರಹರಿತನ ಮೂಲಕ ಅದು ಆಹಾರವನ್ನು ಪಡ್ಕೊಳ್ತದೆ. ಕಳೆ ಒಂದು ಪ್ರಮಾಣದಲ್ಲಿ ಇದ್ದಾಗ ಅದರಿಂದ ಇಫೆಕ್ಟ್ ಅಡಕೆ ತೋಟಕ್ಕೆ ಅಥವಾ ಯಾವುದೇ ಬೆಳೆ ಬೆಳೀಲಿಕ್ಕೆ ತೊಂದರೆ ಇಲ್ಲ. ನಾವು ಅದನ್ನ ಮಲ್ಚ್ ಇದು ಮಾಡಬಹುದು, ಯಾವುದೊಂದು ಕಟಿಂಗ್, ಕಳೆ ಕಟಿಂಗ್ ಮಾಡಬಹುದು, ಕಟಿಂಗ್ ಮಾಡಿ ಅಲ್ಲೇ ಬಿಡಬಹುದಲ್ಲ. ಆವಾಗ ಅದರಿಂದ ಪೌಷ್ಟಿಕಾಂಶಗಳು ಭೂಮಿಗೆ ದೊರೆಯುತ್ತದೆ ಹೊರತಾಗಿ ಅದರಿಂದ ಪೈಪೋಟಿ ಆಗೋದಿಲ್ಲ. ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾದಂತ ವಾತಾವರಣ ನಿರ್ಮಾಣ ಮಾಡಿಕೊಳ್ಳುವುದು ಒಳ್ಳೆಯದು. ಒಳ್ಳೆಯದು, ಸೂಕ್ಷ್ಮಾಣು ಜೀವಿಗಳ ಅಲ್ಲಿ ವೃದ್ಧಿ ಆಗಲಿಕ್ಕೆ, ಹ್ಯೂಮಸ್ ವೃದ್ಧಿ ಆಗಲಿಕ್ಕೆ ಕಳೆಗಳು ಇರಬೇಕು. ನಾವು ಪೋಷಕಾಂಶಗಳನ್ನು ಕೊಡುವ ರೀತಿಯೂ ಸರಿಯಾಗಿರಬೇಕು. ಈ ರೀತಿ ಇದ್ದಾಗ ಮಾತ್ರ ಭೂಮಿ ಸಂಪತ್ಭರಿತವಾಗುತ್ತದೆ, ಅಲ್ಲಿ ಈಲ್ಡ್ ಅನ್ನ ಬೆಳೆಯನ್ನ ಹೆಚ್ಚು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಎರೆಹುಳುಗಳ ಸಂಖ್ಯೆ ಕೂಡ ಜಾಸ್ತಿ, ಎರೆಹುಳುಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ ಅವರಿಗೆ. ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ ಭೂಮಿಯಲ್ಲಿ ಗಾಳಿ ಆಡುವಿಕೆಯ ಪ್ರಮಾಣವು ಜಾಸ್ತಿ ಆಗ್ತದೆ. ಬೇರುಗಳಿಗೆ ಗಾಳಿ ಆಡುವಿಕೆಯ ಪ್ರಮಾಣ ರೈತನ ಮಿತ್ರರಾದಂತಹ ಎರೆಹುಳುಗಳಿಂದ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಅವು ಒಂದು 2.5 ಫೂಟ್ ಆಳದವರೆಗೆ ಈ ಭೂಮಿಯಲ್ಲಿ ಹೋಲನ್ನು ತೆಗಿತವೆ. ಅವು ರಾತ್ರಿಯ ಹೊತ್ತಿನಲ್ಲೇ ಕಾರ್ಯಾಚರಣೆ ಮಾಡೋದು ಹೆಚ್ಚು, ಹಗಲಲ್ಲಿ ಎರೆಹುಳುಗಳ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ರಾತ್ರಿ ಅವುಗಳ ಸಂಚಾರ ಜಾಸ್ತಿ, ಅವುಗಳ ಕಾರ್ಯಚಟುವಟಿಕೆ ಜಾಸ್ತಿ ಆಗಿದ್ದರಿಂದ ಗಾಳಿ ಆಡುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದ ಬೆಳೆಗಳಿಗೆ ಬೇರುಗಳಿಗೆ ಗಾಳಿ ಆಡುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಬೆಳೆ ಹೆಚ್ಚಿಗೆ ಸಿಗ್ತದೆ, ಪೋಷಕಾಂಶ ಭೂಮಿಯ ಮಣ್ಣಿನ ಪೋಷಕಾಂಶ ಜಾಸ್ತಿ ಆಗ್ತದೆ. ಸಾವಯವ ಗೊಬ್ಬರ ಹಾಕುವುದರ ಇನ್ನೊಂದು ಮಹತ್ವ ಏನು ಅಂತ ಹೇಳಿದ್ರೆ, ಮಣ್ಣಿಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಬೇಕು. ಎಷ್ಟು ಸಾವಯವ ಇಂಗಾಲ ಜಾಸ್ತಿ ಇರುತ್ತೋ ಅಷ್ಟು ಶ್ರೀಮಂತ ಹಾಕೊಂತ ಹೋಗುತ್ತೆ ಮಣ್ಣು. ಹಾಗಾಗಿ ಅದು ಸಾವಯವ ಇಂಗಾಲ ಕಡಿಮೆ ಆಯಿತು ಅಂದರೆ ಫಲವತ್ತತೆ ಕೂಡ ಕಡಿಮೆ ಆಯಿತು, ಉತ್ಪಾದಕತೆ ಕಡಿಮೆ ಆಗುತ್ತೆ. ಹಾಗಾಗಿ ಸಾವಯವ ಇಂಗಾಲವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿದ್ರೆ ಸಾವಯವ ಗೊಬ್ಬರವನ್ನು ಹಾಕ್ತಾ ಇರಬೇಕು. ಸಾವಯವ ಗೊಬ್ಬರ ಇದು ಈ ಭೂಮಿಯನ್ನು ಹಾಕುವುದರಿಂದ, ಸಾವಯವ ಗೊಬ್ಬರವನ್ನು ಹಾಕುವುದರಿಂದ ಈ ಭೂಮಿಯ ಒಂದು ಏನು ಗುಣಧರ್ಮ ಇದೆಯೋ ಅದು ಮತ್ತೆ ಹೆಚ್ಚು ಫಲವತ್ತತೆ ಆಗ್ತದೆ. ಮತ್ತೆ ಮುಖ್ಯವಾಗಿ ನಾವು ಈ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಇದನ್ನು ಕೊಡಲಿಕ್ಕೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾವಯವ ಗೊಬ್ಬರ ಬಳಸಿದ್ರಿಂದ ಮಾತ್ರ ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ಇರಿಸಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾವಯವ ಗೊಬ್ಬರದಿಂದ ಸೂಕ್ಷ್ಮಾಣು ಜೀವಿಗಳ ಕಾರ್ಯಚಟುವಟಿಕೆ ಹೆಚ್ಚಾಗ್ತದೆ, ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಮಣ್ಣಿನ ಏನು ಏನು ಮೆತ್ತಿ ಸ್ಪಂಜಿನಂಥ ಒಂದು ಆ ಭೂಮಿಯಲ್ಲಿ ನಡೆದಾಗ ಭೂಮಿ ಸ್ಪಂಜಿನಂತಾಗ್ತದೆ. ಈ ಸಾವಯವ ಪ್ರಮಾಣ ಜಾಸ್ತಿ ಹಾಕಿದಾಗ ಭೂಮಿ ಸ್ಪಂಜಿನಂತಾಗ್ತದೆ, ಮೆತ್ತಗಾಗ್ತದೆ ಮತ್ತು ಒಳ್ಳೆ ರೀತಿಯ ಈಲ್ಡ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಭೂಮಿ ವಿಷಮುಕ್ತ ಆಗ್ತದೆ. ಇದಕ್ಕೆ ಒಂದೇ ಒಂದು ಉಪಾಯ ಅಂದರೆ ನಾವು ಸಾವಯವ ಗೊಬ್ಬರವನ್ನು ಬಳಸುವಂಥದ್ದು. ಈಗ ತೆಂಗಿನ ತೋಟ ಎಷ್ಟು ವರ್ಷದ್ದು? ನಮ್ಮದು ತೆಂಗಿನ ತೋಟ ಈಗ ಒಂದು 2 ಎಕರೆ ತೆಂಗಿನ ತೋಟ ಇದೆ. 2 ಎಕರೆ ತೆಂಗಿನ ತೋಟ ಒಂದು ಸುಮಾರು ಒಂದು 30 ವರ್ಷದ ಹಿಂದಿನದ್ದು. ತೆಂಗಿನ ಗಿಡ ಹಾಕಿ ಈಗಾಗಲೇ ನಾವು ಪ್ರತಿಯೊಂದು ತೆಂಗಿಗೂ ನಾವು ಇನ್ನುವರೆಗೆ ನಾವು ರಾಸಾಯನಿಕ ಗೊಬ್ಬರ ನಾನು ಹಾಕಲಿಲ್ಲ. ಯಾವುದೇ DAP ಆಗಲಿ, ಯಾವುದೇ ಸುಪಲ ಆಗಲಿ, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನಾನು ಭೂಮಿಗೆ ಹಾಕದವನಲ್ಲ. ಇವತ್ತು ನನಗೆ ನಮ್ಮ ತೋಟದಲ್ಲಿ ಒಂದು 120 ತೆಂಗಿನ ಮರ ಇದೆ. 120 ತೆಂಗಿನ ಮರಕ್ಕೆ ನಾನು ವರ್ಷದಲ್ಲಿ 2 ಸತಿಗೆ ನಾನು ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ನಾನು ಹಾಕ್ತೇನೆ. ಒಂದು ತೆಂಗಿನ ಮರದಿಂದ ನಮಗೆ ವರ್ಷದಲ್ಲಿ ಒಂದು 6 ಕೊಯ್ಲು ಆಗ್ತದೆ. 6 ಕೊಯ್ಲು ಅಂದರೆ 2 ತಿಂಗಳಿಗೆ ಒಂದು ಕೊಯ್ಲು ಮಾಡ್ತೇವೆ ನಾವು ತೆಂಗನ್ನು. 6 ಕೊಯ್ಲು ಆಗ್ತದೆ. ಒಂದು ಮರದಿಂದ ನಮಗೆ ಸರಾಸರಿ 140 ಕಾಯಿ 150 ಕಾಯಿ ಸಿಗ್ತಾ ಇದೆ. ಒಂದು ಮರದಿಂದ 150 ಕಾಯಿ ಸಿಕ್ಕಿದಾಗ ಇವತ್ತಿನ ರೇಟಿನಲ್ಲಿ ನಮಗೆ ಒಂದು ತೆಂಗಿನ ಮರದಿಂದ 1,500 ರೂಪಾಯಿ ಸಿಗ್ತಾ ಇದೆ. 10 ರೂಪಾಯಿ ರೇಟ್ ಹಿಡಿದ್ರು ಈಗ ರೇಟ್ ಹೆಚ್ಚಿಗೆ ಆದಾಗ ಹೆಚ್ಚಿಗೆ ನಮಗೆ ಬೆನಿಫಿಟ್ ಆಗ್ತದೆ. ರೇಟು ಎವರೇಜ್ ಇದ್ದಾಗ ನಮಗೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಬೆನಿಫಿಟ್ ಆಗ್ತದೆ. ಈ ಒಂದು ಮರದಿಂದ 150 ಕಾಯಿ ಸಿಕ್ತು ಅಂದರೆ ಅದು ವಿಷಮುಕ್ತವಾದಂಥ ಎಳನೀರಿರಲಿ ತೆಂಗಿನಕಾಯಿ ಇರಲಿ ಇದು ವಿಷದಿಂದ ರಹಿತವಾಗಿರ್ತದೆ. ಹಾಗಾಗಿ ನಾವು ಸಾವಯವದಲ್ಲಿ ಬೆಳೆದಂಥ ಪದಾರ್ಥವನ್ನೇ ಯೂಸ್ ಮಾಡಿದಾಗ, ಬಳಕೆ ಮಾಡಿದಾಗ ನಮ್ಮಲ್ಲಿ ರೋಗ ನಿರೋಧಿಸುವಂಥ ಶಕ್ತಿನೂ ಜಾಸ್ತಿ ಆಗ್ತದೆ, ಸತ್ವಯುತವಾದಂಥ ಆಹಾರವನ್ನು ನಾವು ತೆಗೆದುಕೊಂಡಂಗೆ ಆಗ್ತದೆ. ತೆಂಗಿಗೆ ನುಸಿ ರೋಗ ಈಗ ಹೇಗಿದೆ ನೋಡಿ, ಒಂದು ಉದಾಹರಣೆಯನ್ನು ಕೊಡ್ತೇನೆ. ಸಾವಯವದಲ್ಲಿ ಮಾಡಿದಂಥ ತೆಂಗಿನ ತೋಟ ಏನಿದೆಯೋ, ಕೃಷಿ ಮಾಡಿದಂಥ ತೆಂಗಿನ ತೋಟದಲ್ಲಿ ನುಸಿಯ ರೋಗದ ಪ್ರಮಾಣ ಕಡಿಮೆ. ಯಾಕೆಂದರೆ ಉದಾಹರಣೆ, ನನ್ನ ತೋಟದಲ್ಲೇ ನಾನು ಇವತ್ತು 120 ತೆಂಗಿನ ಮರ ಇದ್ದರೂ ಸಹಿತ ನಮ್ಮಲ್ಲಿ ನುಸಿ ರೋಗದ ಪ್ರಮಾಣ ಕಡಿಮೆ ಇದೆ. ಕಾಯಿ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ದೊಡ್ಡ ಅದರ ವ್ಯಾಸ ಸುತ್ತಳತೆ ಇರಲಿ ಅಥವಾ ಒಳಗಿನ ತಿರುಳು ಇದರಲ್ಲಿ ಒಳ್ಳೆ ರೀತಿಯಿಂದ ಸಿಗ್ತಾ ಇದೆ. ನುಸಿ ರೋಗದ ಪ್ರಮಾಣ ಸಾವಯವದಲ್ಲಿ ಕಡಿಮೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಈಗ ಒಂದು ತೆಂಗಿನ ಗಿಡಕ್ಕೆ ಒಂದು 5 ಕೆಜಿ ಬೇವಿನ ಹಿಂಡಿ ಹಾಕಲೇಬೇಕು. ಇದು ನೈಸರ್ಗಿಕವಾಗಿ ನಾವು ತೆಗೆದುಕೊಂಡು ಸಾವಯವ ಕೃಷಿಯಲ್ಲಿ ಬೇವಿನ ಹಿಂಡಿ ಹಾಕಲಿಕ್ಕೂ ಅವಕಾಶ ಇದೆ. ಬೇವಿನ ಹಿಂಡಿಯನ್ನು ಹಾಕಬೇಕು, ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ಅದಕ್ಕೆ ಸಿಕ್ಕಿದಂಥ ಅದರದ್ದೇ ಆದಂಥ ಪದಾರ್ಥಗಳಿದೆ, ಕಾಯಿ ಸಿಪ್ಪೆ ಇರ್ಬೋದು, ಸೋಗೆ ಇರ್ಬೋದು, ಇದನ್ನೆಲ್ಲ ತೆಂಗಿಗೆ ಹಾಕಿದಾಗ ಒಂದು ಹೇಳ್ತದೆ ಕಲ್ಪವೃಕ್ಷ ತೆಂಗುಗೊಳ್ಳುವಂಥದ್ದು ತನ್ನ ವಸ್ತುವನ್ನು ತನಗೆ ತನ್ನ ಭೂಮಿಗೆ ಕೆಳಗಿನ ಭೂಮಿಗೆ ಸೇರಿಸಿ ನನಗೆ ಇನ್ನೇನನ್ನೂ ಹಾಕುವುದು ಬೇಡ ಹೇಳುವಂಥ ಒಂದು ಕಲ್ಪವೃಕ್ಷದ ಒಂದು ಇದು. ಹಾಗಾಗಿ ಯಾವ ಅದರದ್ದು ಸಿಗುವಂಥ ಯಾವ ವಸ್ತು ಬೇಡ ಆಗದ್ದಲ್ಲ, ಅದು ಬಳಕೆ ಆಗ್ತದೆ. ಹಾಗಾಗಿ ಸಾವಯವ ರೂಪದಲ್ಲಿ ತೆಂಗನ್ನು ಬೆಳೆಯುವುದು ಒಳ್ಳೆಯದು. ಹೆಂಗೆ ಬಾರ್ಡರ್ ಹಾಕಿರ ನೀವು? ಹಾಂ, ನಾನು ತೆಂಗಿನ ಅಡಿಕೆ ತೋಟದ ಮಧ್ಯದಲ್ಲೂ ಇದೆ, ಬಾರ್ಡರ್ನಲ್ಲೂ ಇದೆ. ಬೆಳೆ ನಮಗೆ ಈ ಎವರೇಜ್ ಸಿಗ್ತಾ ಇದೆ. ಅತಿ ಹೆಚ್ಚು ಸಿಗದೇ ಇದ್ರು ಎವರೇಜ್ ಸಿಗ್ತಾ ಇದೆ, ಅಷ್ಟು ಸಾಕು. ಮನೆಗೂ ಕಾಯಿ ಸಿಗುತ್ತೋ? ಮನೆಗೂ ಕಾಯಿ ಸಿಗತ್ತೆ, ಮಾರಾಟಕ್ಕೂ ಸಿಗತ್ತೆ. ನಮ್ಗೊಂದು ಸಂತೋಷ ಅಂದರೆ ನಾವು ಸರಿಯಾದ ಸಾವಯವದಲ್ಲಿ ಬೆಳೆದಂಥ ಪದಾರ್ಥ ಕಾಯನ್ನೇ ನಾವು ಮಾರಾಟ ಮಾಡ್ತೇವೆ ಹೇಳುವಂತ ಒಂದು ಹೆಮ್ಮೆನೂ ರೈತರಿಗೆ ನನಗಿದೆ. ಅಡಿಕೆ ಇವತ್ತಿನ ರೇಟ್ ಚೆನ್ನಾಗಿರೋದ್ರಿಂದ ಅದು ಹೇಗೆ ಅನಿಸ್ತಾ ಇದೆ? ಅಡಿಕೆ ಬೆಳೆ ವಾಣಿಜ್ಯ ಬೆಳೆ ಹೌದು, ಆದರೆ ಅತಿ ಹೆಚ್ಚು ಬೆಳೆಯನ್ನು ಬೆಳೆದಾಗ ಅದು ಪ್ರಕೃತಿಗೂ ಪರಿಸರಕ್ಕೂ ಹಾನಿಕರನೇ. ಆದರೆ ಅಡಕೆಯಿಂದ ಹಾನಿಕರ ಅಲ್ಲ, ಅಡಕೆ ಬೆಳೆಯುವಂಥ ಪ್ರದೇಶ ಬೇರೆ ಬೇರೆ ಪ್ರದೇಶದಲ್ಲಿ ಅಡಕೆ ಬೆಳಿಲಿಕ್ಕೆ ಹೋದಾಗ ಭೌಗೋಳಿಕವಾಗಿ ಅದು ಪ್ರಾಬ್ಲಮ್ಸ್ ಪ್ರಾರಂಭ ಆಗ್ತದೆ. ಇವತ್ತು ಅಡಕೆಗೆ ಒಂದು ನಿರ್ದಿಷ್ಟವಾದಂಥ ಬೆಳೆಯುವಂಥ ಪ್ರದೇಶ ಹೇಳುವಂಥದ್ದನ್ನು ನಮ್ಮ ಹಿಂದಿನ ಪೂರ್ವಜರು ಮಾಡಿಟ್ಟಿದ್ದಾರೆ. ಈ ಅಡಕೆ ಬೆಳೆ ಕೊಡ್ಲುಗಟ್ಟ ತೋಟದ ಜಾಗದಲ್ಲಿ ಬೆಳೆಯಬೇಕು ಹೇಳುವಂಥದ್ದೊಂದು ಹಿಂದಿನ ಪೂರ್ವಜರು ನಮ್ಮ ಪೂರ್ವಜರು ಹಾಕೊಟ್ಟ ಒಂದು ಮಾಹಿತಿ. ಈಗೇನಾಗಿದೆ ಕೇಳಿದ್ರೆ ಅಡಕೆ ಬೆಳೆಗೆ ಬೆಲೆ ಬಂದದ್ರಿಂದ ಬೆಳೆ ಬೆಳೆಯುವಂತ ಬೆಳೆ ಬೆಳೆಯಲಿಕ್ಕೆ ಆಗದೇ ಇದ್ದಂತ ಪ್ರದೇಶದ ಸಹಿತ ನಾವು ಅಡಕೆ ಬೆಳೆಯನ್ನು ಬೆಳಿಲಿಕ್ಕೆ ವಿಸ್ತಾರ ಮಾಡಲಿಕ್ಕೆ ಹೋಗಿದ್ದೇವೆ. ಇದು ಮುಂದೊಂದು ದಿನ ರೈತರಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ ಹೇಳುವಂಥದ್ದು ನನ್ನ ಭಾವನೆ. ಎಲ್ಲಿ ಅಡಕೆ ಬೆಳೆ ಬೆಳಿಬೇಕೋ ಅಲ್ಲಿ ಅಡಕೆ ಬೆಳೆಯನ್ನು ಬೆಳಿಬೇಕು, ಎಲ್ಲಿ ಭತ್ತವನ್ನು ಬೆಳಿಬೇಕೋ ಅಲ್ಲಿ ಭತ್ತವನ್ನು ಬೆಳಿಬೇಕು, ಎಲ್ಲಿ ರಾಗಿಯನ್ನು ಬೆಳಿಬೇಕೋ ಅಲ್ಲಿ ರಾಗಿಯನ್ನು ಬೆಳಿಬೇಕು, ಎಲ್ಲಿ ಜೋಳವನ್ನು ಬೆಳಿಬೇಕೋ ಅಲ್ಲಿ ಜೋಳವನ್ನು ಬೆಳಿಬೇಕು, ಎಲ್ಲಿ ತರಕಾರಿಯನ್ನು ಬೆಳಿಬೇಕೋ ಅಲ್ಲಿ ತರಕಾರಿಯನ್ನು ಬೆಳಿಬೇಕು. ಹೀಗ ಆದಾಗ ಮಾತ್ರ ನಿರ್ದಿಷ್ಟವಾದಂತಹ ಬೆಲೆ ಸಿಗ್ತಾ ಇದೆ, ಆ ಬೆಲೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಉಳಿತದೆ. ಹಾಗಾಗಿ ಅಡಕೆ ಬೆಳೆಯನ್ನು ಇನ್ನು ವೃದ್ಧಿ ಮಾಡುವಲ್ಲಿ ಪ್ರಯೋಜನ ಇಲ್ಲ. ಅಡಕೆ ಬೆಳೆ ಒಂದು ಕಡಿವಾಣ ಹಾಕಬೇಕು, ಎಷ್ಟು ಭೌಗೋಳಿಕ ಪರಿಸರದಲ್ಲಿ ಅಡಕೆ ಬೆಳೆಗೆ ಸೂಕ್ತವಾದಂತಹ ಪ್ರದೇಶದಲ್ಲಿ ಮಾತ್ರ ಅಡಕೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡಬೇಕು. ಈಗ ಹೈನುಗಾರಿಕೆಯಲ್ಲಿ ಸಾಕಷ್ಟು ಹಸು ಕರುಗಳನ್ನು ಸಾಕಿರಿ. ನಮ್ದು ಹೈನುಗಾರಿಕೆಯಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಾನು ನಾಟಿ ಆಕಳನ್ನು ಮಲೆನಾಡು ಗಿಡ್ಡ ಆಕಳನ್ನು ನಾನು ಸಾಕದಂತವನು. ಒಂದು 13 ಒಂದು 6 ಆಕಳು, ಒಂದು 3 ಗೂಳಿ, ಒಂದು 4 ಮಣಕ, ಇಷ್ಟು ಇದೆ, ಒಟ್ಟು ಒಂದು 13 ಇದೆ. 13 ನಾನು ಪ್ರೀತಿಯಿಂದ ಸಾಕ್ತಾ ಇದ್ದೇನೆ. ಅವು ಎಷ್ಟೇ ಹಾಲನ್ನು ಕೊಡಲಿ ಈ ಹಾಲು ಅಮೃತಕ್ಕೆ ಸಮಾನ. ದೇಶೀಯ ಆಕಳ ಹಾಲು ಅಮೃತಕ್ಕೆ ಸಮಾನ. ಈ ಹಾಲನ್ನು ಕುಡಿದ್ರೆ ವೈಜ್ಞಾನಿಕವಾಗಿ ದೃಢಪಟ್ಟಂಥದ್ದು ಮನುಷ್ಯನ ಏನು ಈ ಹಾಲು ಕುಡಿದವರಿಗೆ ಈ ಹಾಲನ್ನು ಏನು ಕಾಯಂ ಬಳಸ್ತಾರೋ ಆ ಬಳಸಿದಂಥ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಇದೆ ಹೇಳುವಂಥದ್ದು ಇದು ದೃಢಪಟ್ಟಿದೆ. ಹಾಗಾಗಿ ನಾವು ಕಡಿಮೆ ಹಾಲನ್ನು ಕೊಡಲಿ ಅದು ಉತ್ಕೃಷ್ಟವಾದಂಥ ಹಾಲಾಗಿರ್ತದೆ. ಹಾಗಾಗಿ ದೇಶೀಯ ಆಕಳನ್ನು ನಾವು ಬಳಸ್ಬೋದು, ಹಾಲನ್ನು ಬಳಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೊಂದು ಹೇಳಿದ್ರೆ ಈ ದೇಶೀಯ ಆಕಳಿಂದ ತಯಾರಾದಂಥ ಗೊಬ್ಬರ ಇರಲಿ, ಜೀವಾಮೃತ ಇರಲಿ, ಗೋ ಕೃಪಾಂಕ ಇರಲಿ, ಆನಂತರ ಕೃಪಾಮೃತ ಇರಲಿ, ಹಾಗೆ ಘನ ಜೀವಾಮೃತ ಇರಲಿ, ಇದೆಲ್ಲ ದೇಶೀಯ ಆಕಳಿಂದ ನಮಗೆ ಲಭ್ಯತೆ ಇದ್ದುದರಿಂದ ಮಾಡಲಿಕ್ಕೆ ಸಾಧ್ಯತೆ ಇದ್ದರಿಂದ ಕೃಷಿಗೆ ಇದು ಪೂರಕವಾಗಿದೆ. ಹಾಗಾಗಿ ದೇಶೀಯ ಆಕಳನ್ನು ನಾವು ಸಾಕೋದ್ರಿಂದ ಎಲ್ಲ ದೃಷ್ಟಿಯಿಂದ ನಮಗೆ ಅನುಕೂಲ. ದೇಶೀಯ ಆಕಳು ಯಾರ ಮನೇಲಿದೆಯೋ ಅವರ ಮನಸ್ಸಿನಲ್ಲಿ ಅವರ ಏನು ಆ ಮನೆಗೆ ಒಂದು ಲಕ್ಷ್ಮಿ ಇದ್ದಾಗೆ ಆ ದೇಶೀಯ ಆಕಳನ್ನು ನಾವು ಮೈನ ಸವರಿ ನಾವು ಅದನ್ನು ಪ್ರೀತಿಯಿಂದ ಸಾಕಿದಾಗ ನಮ್ಮಲ್ಲಿ ಇರುವಂಥ BP ಏನಿದೆಯೋ ಆ BP ಸಹಿತ ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಇವತ್ತು ಊರ ಆಕಳಲ್ಲಿ ಇದೆ ಹೇಳುವಂಥದ್ದು ನನ್ನ ಭಾವನೆ. ನೌಕರಿ ಹೋಗಲಿಲ್ಲ, BED ಮಾಡಿದ್ರಿ, ಕೃಷಿಯಲ್ಲಿ ತೊಡಕೊಂಡಿದ್ದಕ್ಕೆ ಖುಷಿ ಇದೆ? ನಿಜವಾಗಲೂ ಇದೆ. ಯಾಕೆಂದರೆ ನಾನು ಕಾಲೇಜ್ ಟೈಮ್ನಲ್ಲಿ ಸಹಿತ ಕಾಲೇಜಿಗೆ ಹೋಗುವ ಟೈಮ್ನಲ್ಲೂ ಸಹಿತ ನಾನು ಕೃಷಿ ಮತ್ತು ಕಾಲೇಜು ಎರಡನ್ನೂ ನಿಭಾಯಿಸ್ಕೊಂಡು ಹೋದಂಥವನು. ನನಗೆ ನೌಕರಿ ಸಿಗಲಿ ಅಂತೇಳಿ ನನಗೆ ಕೀಳರಿಮೆ ಇಲ್ಲ. ನಾನು ಮೊದಲಿಂದನೂ ಕೃಷಿಯ ಬಗ್ಗೆ ಒಲವು ಇದ್ದಂಥವನು. ಹಾಗಾಗಿ ನನಗೆ ಯಾವುದೇ ಒಂದು ಅದರಿಂದ ವ್ಯತ್ಯಾಸ ಆಗಿಲ್ಲ. ನಾವು ಶ್ರಮ ಪಟ್ಟು ದುಡಿದಾಗ ನಮಗೆ ಭೂತಾಯಿ ಕೈ ಹಿಡಿತಾಳೆ ಹೇಳುವಂಥದ್ದೊಂದು ದೃಢ ನಿಶ್ಚಯ ಇದೆ. ಭತ್ತನೂ ಬೆಳಿತೀರಿ? ಭತ್ತನೂ ಬೆಳಿತೇವೆ. ಭತ್ತನೂ ಸಾವಯವದಲ್ಲೇ ಬೆಳೆಯುವಂಥದ್ದು. ನಾವು ಮಳೆಗಾಲದ ಬೆಳೆ ಮಾಡೋದಿಲ್ಲ, ಬೇಸಿಗೆ ಬೆಳೆ ಮಾತ್ರ ಮಾಡ್ತೇವೆ. ಅದಕ್ಕೆ ನಾವು ಜೀವಾಮೃತ, ಬೀಜಾಮೃತ, ಜೀವಾಮೃತ, ಹೀಗೆ ನಾನು ಘನ ಜೀವಾಮೃತ ಇದನ್ನೇ ಬಳಸುವಂಥದ್ದು. ಏನೂ ಇಲ್ಲ, ತೊಂದರೆ ಇಲ್ಲ. 1 ಎಕರೆಗೆ ನಮ್ದು 22 ಕ್ವಿಂಟಲ್ ಭತ್ತ ನಮಗೆ ಬಂದಿದೆ, ಸಾಕು. ಮನೆಗೆ ಸಾಕಾಗಿ ತಂಗಿಯರಿಗೆ ಕೊಟ್ಟು? ಹೌದು, ಮನೆಗೆ ಸಾಕಾಗಿ ನಮಗೆ ನಮ್ಮ ರಿಲೇಷನ್ಗೆಲ್ಲ ಕೊಡಲಿಕ್ಕೆ ನಮಗೆ ಸಿಗ್ತದೆ. ಏನು ತೊಂದರೆ ಇಲ್ಲ, ಸಾಕದು. ನಾವು ವಿಷಮುಕ್ತವಾದಂಥ ಆಹಾರವನ್ನೇ ನಾವು ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ತೋಟಗಾರಿಕೆ ಮಾಡಿ ಕೃಷಿಯಲ್ಲಿ ಮಕ್ಕಳನ್ನ ಸರಿಯಾಗಿ ಓದಿಸಿದಿರಿ, ಅವರು ಕೂಡ ಒಂದು ದಾರಿಯಲ್ಲಿ ಇದ್ದಾರೆ. ಹೌದು, ನನಗೆ 2 ಜನ ಮಕ್ಕಳು, ಒಂದು ಮಗಳು ಒಂದು ಮಗ. ಮಗಳು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ TCS ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಸಹಿತ ಕೃಷಿಗೆ ಒಲವು ಇದ್ದು ಅಂತ ಹೇಳಿ ಮನೆಗೆ ಬಂದಾಗ ತೋಟವನ್ನು ತಿರುಗುವಂಥದ್ದು, ಅಡಕೆ ಹಾಕುವಂಥದ್ದು ಎಲ್ಲವುದನ್ನು ಮಾಡ್ತಾಳೆ. ಹಾಗೆ ಮಗನು ಸಹಿತ ಕೃಷಿಯಲ್ಲಿ ಅಭಿರುಚಿಗಳಂಥವನು. ನಾವು ಮನೆಯೇ ಮೊದಲ ಪಾಠಶಾಲೆ ಹೇಗಿರ್ತದೋ, ನಾವು ಕೃಷಿಕರಾದವರು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಕೃಷಿಯ ಅನುಭವವನ್ನು ನಾವು ಸಣ್ಣಿರುವಾಗ ತಿಳಿಸಿಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ಅವರು ಯಾವುದೇ ಪ್ರದೇಶಕ್ಕೆ ಹೋದರೂ ಸಹಿತ ಜೀವನವನ್ನು ಮಾಡ್ತಾರೆ ಅನ್ನುವಂಥ ಒಂದು ದೃಢ ಸಂಕಲ್ಪ, ದೃಢ ಅಭಿಪ್ರಾಯ ನಂದಾಗಿರ್ತದೆ. ಹೊಸ ಮನೆ ಕೂಡ ಕಟ್ಟಿಸ್ತಾ ಇದ್ರಿ? ಹೌದು, ಮನೆ ಕಟ್ತಾ ಇದ್ದೇನೆ. ಅದು ಇನ್ನು ಪೂರ್ತಿ ಮುಗಿಸ್ಲಿಕ್ಕೆ ಆಗಲಿಲ್ಲ, ಮುಗಿಸ್ಬೇಕು. ಅದನ್ನ ಮುಂದಿನ ದಿನದಲ್ಲಿ ಅದನ್ನು ಮುಗಿಸ್ಕೊಂಡು ಎಲ್ಲ ನಿಮ್ಮಂತ ನೌಕರಸ್ಥರಿಗೆ ನಮ್ಮ ಮನೆಗೆ ಇನ್ವೈಟ್ ಮಾಡಿ ಆದರಾತಿಥ್ಯವನ್ನು ಕೊಟ್ಟು ನಾನು ಒಳ್ಳೆ ರೀತಿಯಿಂದ ಅವರನ್ನ ಗೌರವದಿಂದ ಕಾಣುವಂತ ಒಂದು ಅಭಿಪ್ರಾಯಗಳಂತವನು. ಆಗಾಗ ಬನ್ನಿ, ನಮ್ಮಲ್ಲಿ ನಮ್ಮ ಆದರಾತಿಥ್ಯವನ್ನು ಸ್ವೀಕರಿಸಿ ಒಳ್ಳೆ ರೀತಿಯ ಸಂಬಂಧ ಇಟ್ಟುಕೊಳ್ಳುವ ಅಂತ ಹೇಳುವಂತ ಮನೋಭಾವನೆ ಇದ್ದಂಥವನು ನಾನು. ವಿದ್ಯಾವಂತ ರೈತರು ಕೃಷಿಯಲ್ಲಿ ತೊಡಗಿಕೊಳ್ಳೋದಕ್ಕೂ ವಿದ್ಯೆ ಇಲ್ಲದೆ, ಅಂದ್ರೆ ಅಕ್ಷರ ಜ್ಞಾನ ಇಲ್ಲದೆ ತೊಡಗಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ. ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ, ಅಂದ್ರೆ ವಿದ್ಯೆ ಕಲಿತಂಥವರು ಒಂದು ಸಿಸ್ಟಮೆಟಿಕ್ ಆಗಿ ಆ ಕೃಷಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ವಿದ್ಯೆ ಇಲ್ಲದೆ ಇದ್ದಂಥವರು ಪರಿಸರಕ್ಕೆ ಹೊಂದಿಕೊಂಡು ಕೆಲಸ ಮಾಡಿಕೊಳ್ತಾ ಹೋಗ್ತಾರೆ. ಇದು ಎರಡೇ ವ್ಯತ್ಯಾಸ ಇದ್ದಂಥದ್ದು. ಅವರು ಅನುಭವಸ್ಥರ ಅಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ ಅಲ್ಲ. ಅವರ ಅನುಭವ ಇದೆ, ಆ ಅನುಭವಕ್ಕೆ ನಾವು ತಿಳಿದಂಥವ್ರು ಸರಿಯಾಗಿ ಮಾರ್ಗದರ್ಶನ ಕೊಡಬೇಕು. ಅವಾಗ ಅವರು ಕೃಷಿಯನ್ನು ಒಳ್ಳೆ ರೀತಿಯಿಂದ ಮಾಡ್ತಾರೆ. ಇದು ಅವರು ಏನು ಅಕ್ಷರ ಇಲ್ಲದೆ ಇದ್ದಂಥವ್ರು ನಿರಕ್ಷರಿಗಳು ಹೇಳುವಂಥದ್ದು ನಾವು ಅವರನ್ನ ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ವಿಷಯದಲ್ಲಿ ನಮಗಿಂತ ಹೆಚ್ಚು, ವಿದ್ಯಾವಂತರಿಗಿಂತ ಹೆಚ್ಚು ಅವರು ಪರಿಣಿತಿಯನ್ನು ಪಡೆದಿರ್ತಾರೆ. ಅದನ್ನು ನಾವು ತಗೊಳ್ಬೇಕು. ನಮ್ಮಿಂದನೂ ಅವರು ವಿದ್ಯಾವಂತರ ಪ್ರಗತಿಪರ ರೈತರಿಂದ ಅವರು ನಮ್ಮಿಂದನೂ ಕಲಿಯುವಂಥದ್ದಿದೆ, ಅವರಿಂದಲೂ ನಾವು ಕಲಿಯುವಂಥದ್ದಿದೆ. ಹಾಗಾಗಿ ಎರಡನ್ನೂ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದಾಗ ಕೃಷಿ ಒಳ್ಳೆ ರೀತಿಯಿಂದ ನಡೀತದೆ. ವಿದ್ಯೆಗೂ ಮತ್ತು ಅಕ್ಷರಸ್ಥರಿಗೂ ವ್ಯತ್ಯಾಸ ಇದೆ ಅಷ್ಟೇ. ಅಷ್ಟೇ. ಮತ್ತೆ ಅವರು ವಿದ್ಯಾವಂತರು ಅನ್ನೋದಂದ್ರೆ ಅಪ್ಪನಿಂದ ಕಲ್ತಂಥದ್ದು, ನಿಸರ್ಗದಿಂದ ಕಲ್ತಂಥದ್ದು, ಬೇರೆ ರೈತರಿಂದ ಕಲ್ತಂಥದ್ದು, ಅದು ಜ್ಞಾನ. ಅಕ್ಷರ ಬರಲ್ಲ ಅನ್ನೋದು ಒಂದೇ ಕಾರಣ ಅಲ್ವಾ? ಅಷ್ಟೇ. ಅದು ಕೃಷಿಗೆ ತೊಡಕಾಗಲಿಕ್ಕಿಲ್ಲ. ಅವರು ಕೃಷಿಯಲ್ಲಿ ತಮ್ಮ ಪ್ರೌಢಿಮೆಯನ್ನು ಅವರು ತೋರಿಸಿದ್ದಾರೆ. ಇವತ್ತು ಕಲಿದೇ ಇದ್ದಂಥವ್ರು ಎಷ್ಟೋ ಜನ ಒಳ್ಳೆಯ ಕೃಷಿಯನ್ನು ಮಾಡಿ ಹೆಸರನ್ನು ಮಾಡಿದಂಥವ್ರು ಇದ್ದಾರೆ. ಏನಂದ್ರೆ ಇತ್ತೀಚೆಗೆ ಸ್ಪರ್ಧಾತ್ಮಕವಾಗಿ ಕೃಷಿಯಲ್ಲಿ ತೊಡಕೋಬೇಕಾಗುತ್ತೆ, ಹೊಸ ತಂತ್ರಜ್ಞಾನ ಅಳವಡಿಸ್ಕೋಬೇಕಾಗತ್ತೆ, ಆಳ ಸಿಗಲ್ಲ ಅದಕ್ಕೂ ಕೂಡ ಹೊಂದ್ಕೋಬೇಕಾಗತ್ತೆ, ಒಬ್ಬರೇ ಮಾಡ್ಲಿಕ್ಕಾಗಲ್ಲ. ಹಂಗಾಗಿ ಮಷಿನರಿಗಳನ್ನು ಕೂಡ ಎಂತವ್ ತರಬೇಕು, ಎಷ್ಟು ತರಬೇಕು, ಹೇಗೆ ತರಬೇಕು, ಉಪಯೋಗ ಹೆಂಗೆ, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇಂಥ ಜ್ಞಾನ ಕೂಡ ಇವತ್ತು ಬೇಕಾಗಿದೆ. ಅದೆಲ್ಲ ತೀರಾ ಅವಶ್ಯ ಇವತ್ತಿನ ಮಾಡರ್ನ್ ಇದರೊಳಗೆ, ಆಧುನಿಕ ಜಗತ್ತಿನಲ್ಲಿ ಇವತ್ತು ಕೃಷಿಯೊಳಗೆ ಹೆಚ್ಚಿನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು, ಯಾಂತ್ರೀಕರಣವನ್ನು ಬಳಸಿಕೊಂಡು ನಾವು ಕೃಷಿ ಮಾಡಿದಾಗ ಅತಿ ಹೆಚ್ಚು ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದು. ಸುಬ್ರಾಯ್ ಹೆಗಡೆ ಅವರೇ, ಒಬ್ಬ ಕೃಷಿಕರಾಗಿ ತೋಟಗಾರಿಕೆಯನ್ನು ಮಾಡ್ಕೊಂತ ಖುಷಿಯಿಂದ ತೋಟದಲ್ಲಿ ಅಡ್ಡಾಡಿ ಎಲ್ಲ ಕಡೆ ತೋರಿಸಿದ್ರಿ, ನಾವು ಬೆಳೆಗಳನ್ನು ನೋಡಿ ಬಹಳ ಖುಷಿ ಆಯ್ತು. ಹೀಗೆ ನಿಮ್ಮ ನಿಸರ್ಗ ಜೊತೆಗಿನ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಅದರಲ್ಲಿ ಆನಂದ ಕಾಣೋದೇ ಬಹಳ ಮುಖ್ಯ. ಏನು ನಿಸರ್ಗಕ್ಕೆ ತೊಂದರೆ ಆಗದ ಹಾಗೆ ನಮ್ಮ ಬೆಳೆಗಳನ್ನು ಹಾಕೊಂಡು ಬದುಕನ್ನು ಕಟ್ಟಿಕೊಳ್ಳೋದು ದೊಡ್ಡ ಮಾತು. ಈ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ರೈತ ಬಂಧುಗಳೇ, ಇದುವರೆಗೂ ಹೊನ್ನಾವರ ತಾಲೂಕಿನ ಇಡಗುಂಜಿಯ ಸುಬ್ರಾಯ್ ಗಣಪತಿ ಹೆಗಡೆ ಅವರ ತೋಟಗಾರಿಕೆ ಹಾಗೂ ಹೈನುಗಾರಿಕೆಯ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ರೈತ ಬಾಂಧವರೇ,

ಪೂಜೆ ಮಾಡಣ ಚಂದ ಪೂಜೆ ಮಾಡಣ ಚಂದ ಪೂಜೆ ಮಾಡ್ಯಾರಣ ಚಂದ ಇಟಲನ ಪೂಜೆ ಮಾಡ್ಯಾರಣ ಚಂದ ನೋಡ ಇಟಲನ ಪೂಜೆ ಮಾಡ್ಯಾರಣ ಚಂದ ಪೂಜೆ ಮಾಡ್ಯಾರಣ ಚಂದ ನೋಡ ಇಟಲ್ಲನ ಪೂಜೆ ಮಾಡ್ಯಾರಣ ಚಂದ ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ. ಕೋಲ